ಚೆನ್ನಿಗರಾಯನೇ ನಾ ಬಲ್ಲೆ ಎಲ್ಲ ನನ್ನ ಮನಸ ತದ್ದೋನಿ ಅಲ್ಲೆ ನಿಲ್ಲು ನಿಲ್ಲಯ್ಯಬೋ ಚೆನ್ನಿಗರಾಯನೇ ನಾ ಬಲ್ಲೆ ಎಲ್ಲ ನನ್ನ ಮನಸ ತದ್ದೋನಿ ಕಣ್ಣಿನಲ್ಲಿ ಮೋಡಿ ಹಾಕಿ ಮಾತಿನಲ್ಲಿ ಬೇಡಿ ಹಾಕಿ ಕಣ್ಣಿನಲ್ಲಿ ಮೋಡಿ ಹಾಕಿ ಮಾತಿನಲ್ಲಿ ಬೇಡಿ ಹಾಕಿ ಬಿಟ್ಟೋಡುವೆಯ ದೂರ ನುಂಕಿ ಅಲ್ಲೆ ನಿಲ್ಲು ನಿಲ್ಲಯ್ಯಬೋ ಚೆನ್ನಿಗರಾಯನೇ ನಾ ಬಲ್ಲೆ ಎಲ್ಲ ನನ್ನ ಮನಸ ತದ್ದೋನಿ ನಿಲ್ಲು ಅಲ್ಲೇ ನಿಲ್ಲು ಜಿಂಕೆ ಕಣ್ಣೊಳೆ ಬರಿ ಸುಳ್ಳೆ ಹೇಳಿ ನನ್ನ ಅಂಕೆ ಮಾಡೋಳೆ ದೂರ ನಿಲ್ಲು ಅಲ್ಲೇ ನಿಲ್ಲು ಜಿಂಕೆ ಕಣ್ಣೊಳೆ ಬರಿ ಸುಳ್ಳೆ ಹೇಳಿ ನನ್ನ ಅಂಕೆ ಮಾಡೋಳೆ ತಾಟ ಗಿತ್ತಿಯ ನಿನ್ನ ಕಟ್ಟಿಕೊಂಡರೇನು ಚೆನ್ನ ತಾಟ ಗಿತ್ತಿಯ ನಿನ್ನ ಕಟ್ಟಿಕೊಂಡರೇನು ಚೆನ್ನ ಬಿಟ್ಟೋಡುವೆನು ಹಿಂದೆ ನಿನ್ನ ದೂರ ನಿಲ್ಲು ಅಲ್ಲೇ ನಿಲ್ಲು ಜಿಂಕೆ ಕಣ್ಣೊಳೆ ಬರಿ ಸುಳ್ಳೆ ಹೇಳಿ ನನ್ನ ಅಂಕೆ ಮಾಡೋಳೆ ಶೂರನ ತಂಟೆಯು ಗೇತಕೆ ಈ ಗೇತಕೆ ಮಾತಿನಲ್ಲಿ ಶೂರ ನನ್ನ ಮದ್ದು ಮಾರ ಬಲ್ಲೆ ಬಡಿವಾರ ಗಂಡು ಬೀರಿ ಹೆಂಡಿ ಚಂಡಿಯಂತೆ ನೀನು ಕಂಡಿದ್ದೀನಿ ನಾನು ನಿನ್ನನ್ನು ತಾಟಗಿತ್ತಿಯಂತ ನಿನ್ನ ಕಟ್ಟಿಕೊಂಡರೇನು ಚೆನ್ನ ಬಿಟ್ಟೋಡುವನು ಹಿಂದೆ ನಿನ್ನ ದೂರ ನಿಲ್ಲು ಅಲ್ಲೇ ನಿಲ್ಲು ಜಿಂಕೆ ಕಣ್ಣೊಳೆ ಬರಿ ಸುಳ್ಳೆ ಹೇಳಿ ನನ್ನ ಅಂಕೆ ಮಾಡೋಳೆ ದೂರದ ಹಳ್ಳಿಯೇ ಆ ಹಳ್ಳಿ ಸಕ್ಕರೆ ಬೊಂಬೆಯು ನಿನ್ನದು ನಿಜ ನಿನ್ನದು ಎಂದು ನೀ ಅಪ್ಪರು ತೋರದೆ ದಕ್ಕದು ಇದು ಬದುಕದು ಜೋರು ಮಾಡಿ ಬಂದೆ ಸೋತು ಹೋಗಿ ನಿಂದೆ ಸಣ್ಣ ನೀರು ತಂದೆ ಹೆಣ್ಣಾದೆ ನಿನ್ನ ಕತ್ತಿಗಿಂತ ಮಾತೆ ತುಂಬ ಹರಿತ ನೊಂದು ನೋವಿನಿಂದ ಕಣ್ಣಿನಲ್ಲೇ ನನ್ನ ಸೆಳೆದೆ ಕ್ರಾಂತಿಯಿಂದ ನೀನು ನೊಂದೆ ನೂರು ಆಸೆ ಹೊಂದಿ ಬಂದೆ ಅದಕ್ಕೆ ನಾನು ದೂರ ನಿಂದೆ ಹೆದರಿ ಹೆದರಿ ಹೀಗಾದೆ ನಾ ಹೆದರಿ ಹೆದರಿ ಹೀಗಾದೆ ನಿನ್ನ ಮಾತು ಸಾಕು ನನ್ನ ಮನಸ ಕದ್ದೋನೆ ನಿನ್ನ ಬಿಟ್ಟು ನಾನಿಲ್ಲ ಕೇಳು ಚೆನ್ನಿಗರಾಯನೇ ನಿನ್ನ ಮಾತು ಸಾಕು ನನ್ನ ಮನಸ ಕದ್ದೋನೆ ನಿನ್ನ ಬಿಟ್ಟು ನಾನಿಲ್ಲ ಕೇಳು ಚೆನ್ನಿ